ಈ ಸಮಸ್ತ ಜಗತ್ತಿನೊಳು ಅವಕಾಶದೋಲಿರುತ್ತಿಪ್ಪ ವ್ಯಾಪ್ತ ಆವೇಶ ಅವತಾರ ಅಂತರಾತ್ಮಕನಾಗಿ ಪರಮಾತ್ಮ ನಾಶರಹಿತ ಜಗತ್ತಿನೊಳು ಅವಕಾಶದನು ತಾನಾಗಿ ಯೋಗೀಶ ಆಶಯಸ್ಥಿತ ತನ್ನೊಳೆ ಎಲ್ಲರನ್ನಿಟ್ಟು ಸಲಹುವನು ಅಂತ. ಈ ಸಮಸ್ತ ಜಗತ್ತಿನೊಳಗೆ ಪರಮಾತ್ಮ ಆಕಾಶದ ಓಲಿರುತ್ತಿಪ್ಪ ಅಂತ. ಆಕಾಶದಂತೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅವಕಾಶಪ್ರದ ಅಂತೇಳಿ. ಈ ಸಮಸ್ತ ಜಗತ್ತಿನಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಆಕಾಶ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ದರಿಂದ ಆಕಾಶ ಇಲ್ಲ ಅಂತ ಹೇಳೋಂಗಿಲ್ಲ, ಕಣ್ಣಿಗೆ ಕಾಣಿಸಿಲ್ಲ ಆದ್ದರಿಂದ ಇಲ್ಲ ಅನ್ನೋಂಗಿಲ್ಲ. ಇಲ್ಲದೇ ಇದ್ದರೆ ಸಮಸ್ತ ಜಗತ್ತು ಇರಲಿಕ್ಕೆ ಅವಕಾಶ ಬೇಕಿತ್ತಲ್ಲ, ಆ ಅವಕಾಶ ಕೊಡುವ ವಸ್ತು ಬೇರೆ ಯಾವುದಿದೆ ಆಕಾಶವನ್ನು ಬಿಟ್ಟರೆ? ಆಕಾಶವೇ ಅದಕ್ಕೆ ಅವಕಾಶವನ್ನು ಕೊಡಬೇಕು. ಆದ್ದರಿಂದ ಆಕಾಶವೇ ಅವಕಾಶ, ಅವಕಾಶವೇ ಆಕಾಶ. ಆಕಾಶ ಯಾವ ವಸ್ತುವಿನ ಅವಕಾಶವನ್ನು ಅಪಹರಣ ಮಾಡೋದಿಲ್ಲ, ಎಲ್ಲ ವಸ್ತುಗಳಿಗೂ ಅವಕಾಶವನ್ನು ತಾನೇ ಕೊಡುತ್ತೆ. ವಸ್ತುಗಳು ಹಾಗಲ್ಲ, ಅದು ಒಂದರ ಅವಕಾಶವನ್ನು ಕಿತ್ಕೊಂಡು ಇನ್ನೊಂದಿರುತ್ತೆ, ಎರಡನ್ನೂ ಏಕಕಾಲದಲ್ಲಿ ಕಾಣೋದು ಸಾಧ್ಯ ಇಲ್ಲ. ಉದಾಹರಣೆಗೆ ಬೆಳಕು ಕತ್ತಲೆಗೆ, ಕತ್ತಲೆ ಬೆಳಕಿಗೆ, ಜ್ಞಾನ ಅಜ್ಞಾನಕ್ಕೆ, ಅಜ್ಞಾನ ಜ್ಞಾನಕ್ಕೆ, ಬೆಂಕಿ ಹಿಮಕ್ಕೆ, ಹಿಮ ಬೆಂಕಿಗೆ. ಅಂದರೆ ಬೆಂಕಿ ಇದ್ದರೆ ಹಿಮ ಇರಲ್ಲ, ಹಿಮ ಇದ್ದರೆ ಬೆಂಕಿ ಅವಕಾಶ ಕೊಡಲ್ಲ. ಹಾಗೆ ಒಂದು ಇನ್ನೊಂದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿ ಆಕಾಶ ಹಾಗಿಲ್ಲ, ಸರ್ವತ್ರ ವ್ಯಾಪ್ತವೂ ಹೌದು ಮತ್ತು ಅವಕಾಶಪ್ರದ. ಇನ್ನೊಂದು ಅವಕಾಶವನ್ನು ಅಂದರೆ ಯಾವ ವಸ್ತುವಿನ ಅವಕಾಶವನ್ನು ಆಕಾಶ ಅಪಹರಣ ಮಾಡೋದಿಲ್ಲ ಅನ್ನೋದಕ್ಕೆ ದೃಷ್ಟಾಂತ. ಆದ್ದರಿಂದ ಆಕಾಶ ಎಲ್ಲಕ್ಕೂ ಅವಕಾಶ ಕೊಡುತ್ತೆ, ಹಾಗೆ ಪರಮಾತ್ಮ ಎಲ್ಲಕ್ಕೂ ತನ್ನೊಳಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಎಲ್ಲರ ಒಳಗೂ ಹೊರಗೂ ಇರ್ತಾನೆ ಪರಮಾತ್ಮ. ಆದ್ದರಿಂದನೇ ಅವಕಾಶ ಮಾತ್ರ ಆಕಾಶ ಅಂದರೆ ಅವಕಾಶ. ಅದರಂತೆ ಬೇರೆ ವಸ್ತು ಆಕ್ರಮಿಸದೇ ಇರತಕ್ಕಂಥ ಪ್ರದೇಶಕ್ಕೆ ಅವಕಾಶ ಅಂತ ಕರೆಯೋದು. ಹಾಗೆ ಪರಮಾತ್ಮ ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ, ಎಲ್ಲ ವಸ್ತುಗಳಿಗೂ ತನ್ನೊಳಗೆ ಅವಕಾಶವನ್ನು ಕೊಟ್ಟು ಜಗದುದರ ಅಂತ ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದ್ವಿ. ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಪ್ಪ ಅಂತ. ತನ್ನೊಳಗೆ ಎಲ್ಲರನ್ನೂ ಇಟ್ಕೊಂಡಿದ್ದಾನೆ, ಯಾರಿಗೂ ಅವಕಾಶ ಇಲ್ಲ ಹೌಸ್ಫುಲ್ ಅಂತ ಯಾವತ್ತೂ ಬೋರ್ಡ್ ಹಾಕಲಿಲ್ಲ ಭಗವಂತ ಅಂತ. ಹೀಗೆ ಅವಕಾಶಪ್ರದ ಅಂದರೆ ಪರಮಾತ್ಮ ಇದ್ದಾನೆ ಆಕಾಶದಂತೆ ಅಂತ ದೃಷ್ಟಾಂತ. ಈ ಆಕಾಶದಲ್ಲಿ ಯಾವ ಆಕಾಶ ಅಂತ ಎರಡು ಆಕಾಶ ಇದೆ, ಒಂದು ಭೂತಾಕಾಶ, ಇನ್ನೊಂದು ಅವ್ಯಾಕೃತ ಆಕಾಶ ಅಂತ. ಇಲ್ಲಿ ಅವ್ಯಾಕೃತ ಆಕಾಶದಂತೆ ಪರಮಾತ್ಮ ಇರುತ್ತಿಪ್ಪ ಈ ಸಮಸ್ತ ಜಗತ್ತಿರುಳು. ಯಾಕೆ ಅಂದರೆ ಈ ಭೂತಾಕಾಶ ಇದೆಯಲ್ಲ, ಈ ಪಂಚಭೂತಗಳಲ್ಲಿ ಸೇರಿರತಕ್ಕಂಥ ಈ ಭೂತಾಕಾಶ ಇದು, ಅದು ವಸ್ತುಗಳಿಗೆ ಅವಕಾಶ ಕೊಡುತ್ತೆ, ಆದರೆ ಸರ್ವತ್ರ ವ್ಯಾಪ್ತ ಅಲ್ಲ. ಬ್ರಹ್ಮಾಂಡದ ಹೊರಗೆ ಆಕಾಶ ಆವರಣ ಇದೆ, ಅದರ ಆಚೆಗೆ ಅದಿಲ್ಲ. ಅದಲ್ಲದೆ ಅದು ಪ್ರಳಯ ಕಾಲದಲ್ಲಿ ನಾಶ ಹೊಂದುತ್ತೆ ಅಥವಾ ಅವ್ಯಕ್ತ ಆಗುತ್ತೆ, ಮತ್ತು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಿ ಆಗುತ್ತೆ. ಆದ್ದರಿಂದ ಸರ್ವತ್ರ ಸದಾಕಾಲ ಇರುವಂಥದ್ದು, ಸರ್ವತ್ರ ವ್ಯಾಪಿಸಿರುವಂಥದ್ದು ಅಂತಾದರೆ ಅವ್ಯಾಕೃತ ಆಕಾಶ. ಅದರಿಂದ ಇಲ್ಲಿ ಅವ್ಯಾಕೃತ ಆಕಾಶವನ್ನೇ ಇಟ್ಕೋಬೇಕು. ಹೇಗಿರ್ತಾನೆ ಅಂದರೆ ನಾಲ್ಕು ದೃಷ್ಟಾಂತವನ್ನು ತಿಳಿಸ್ತಾರೆ. ವ್ಯಾಪ್ತ ಆವೇಶ ಅವತಾರ ಅಂತರಾತ್ಮಕನಾಗಿ ಪರಮಾತ್ಮ ಇಪ್ಪ ಅಂತೇಳಿ. ಪರಮಾತ್ಮನ ವ್ಯಾಪ್ತ ರೂಪ ಎಲ್ಲ ಕಾಲಗಳಲ್ಲೂ ಕೂಡ ಇರುತ್ತೆ. ಕರ್ಮದ ಪ್ರಾರಂಭದಲ್ಲಿ ನಾವು ಕರ್ಮದ ದೇಶ, ಕಾಲ, ತಿಥಿ, ನಕ್ಷತ್ರ, ನಿಯಾಮಕ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿ ಅವುಗಳ ಅನುಗ್ರಹದಿಂದ ನಾ ಈ ಕರ್ಮ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡ್ತೀವಿ. ಆಗ ಈ ವ್ಯಾಪ್ತವಾಗಿರ್ತಕ್ಕಂಥ ಭಗವದ್ ರೂಪ ಆ ರೂಪವನ್ನು ನೆನೆದು ಕರ್ಮ ಮಾಡಿ ಅರ್ಪಣೆ ಮಾಡೋದರಿಂದ ನಮಗೆ ಕರ್ಮ ವಿಮೋಚನೆ ಆಗತ್ತೆ ಅಂತ. ಉದಾಹರಣೆಗೆ ಈ ಆಷಾಢ ಮಾಸಕ್ಕೆ ಮಾಸ ನಿಯಾಮಕ ರೂಪ ವೃಷಾಕಪಿ ವಾಮನ, ತಿಥೇಶ್ಚ ಶ್ರೀಕರಂ ಪ್ರೋಕ್ತಂ ವಾರಾತ್ ಆಯುಷ್ಯವರ್ಧನಂ. ತಿಥಿಯನ್ನು ಹೇಳೋದ್ರಿಂದ ಸರ್ವ ಸಂಪತ್ತು ಪ್ರಾಪ್ತಿಯಾಗ್ತಾ ಇದೆ. ವಾರಾತ್ ಆಯುಷ್ಯವರ್ಧನಂ, ವಾರ ಯಾವುದು ಅಂತ ಸ್ಮರಣಾದಿಗಳನ್ನು ಮಾಡಿ ಕರ್ಮ ಮಾಡಿದರೆ ಆಯುಷ್ಯವರ್ಧನ ಆಗುತ್ತೆ, ಅಂದರೆ ಜೀವನಯಜ್ಞಾನದು ನಿರ್ವಿಘ್ನ ಪರಿಸಮಾಪ್ತಿ ಆಗುತ್ತೆ, ಅಪಮೃತ್ಯು ಬರೋದಿಲ್ಲ. ನಕ್ಷತ್ರಾತ್ ಹರತೆ ಪಾಪಂ, ಪಾಪಗಳ ನಾಶ ಆಗ್ತಾ ಇದೆ ನಕ್ಷತ್ರದ ಉಚ್ಚಾರಣೆಯನ್ನು ಮಾಡೋದ್ರಿಂದ. ಯೋಗ ದ್ರೋಗ ನಿವಾರಣಂ, ಯೋಗ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನು ಉಚ್ಚಾರಣೆ ಮಾಡಿದರೆ ರೋಗದಿಂದ ಬಿಡುಗಡೆ. ಆಮೇಲೆ ಕರಣಂ ಕಾರ್ಯಸಿದ್ಧಿ, ಕರಣದಿಂದ ಕಾರ್ಯ ಅನ್ನೋದು ಸಿದ್ಧಿಯಾಗತ್ತೆ. ಹೀಗೆ ಪಂಚಾಂಗಂ ಫಲಮುತ್ತಮಂ, ಏತೇಷಾಂ ಶ್ರವಣಂ ನಿತ್ಯಂ ಗಂಗಾಸ್ನಾನ ಫಲಂ ಲಭೇತಂತೆ ಇಲ್ಲಿ ತಿಳಿಸ್ತಾರೆ. ಹೀಗೆ ಅದನ್ನೆಲ್ಲ ಉಚ್ಚಾರ ಮಾಡೋದರಿಂದ ನಮಗೆ ಕರ್ಮ ವಿಮೋಚನೆಗೆ ಅಂದರೆ ಕರ್ಮಾಂತರ್ಗತ ಕರ್ಮ ಸಾಕ್ಷಿಗ ಎಲ್ಲವೂ ಕೂಡ ಪರಮಾತ್ಮನೇ ಆಗಿರ್ತಾನೆ. ಅದರಿಂದ ಕರ್ಮದ ಬಿಡುಗಡೆಗೆ ಕಾರಣ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಪರಮಾತ್ಮನ ವ್ಯಾಪ್ತರೂಪ, ದೇಶ, ಕಾಲ, ನಕ್ಷತ್ರ, ತಿಥಿ, ನಿಯಮ, ಯೋಗ, ಕರ್ಣ, ಅಲ್ಲಿರುವ ಭಗವದ್ ರೂಪಗಳನ್ನು, ಮಾಸನಿಯಾಮಕ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಕರ್ಮವನ್ನು ಮಾಡಿದರೆ ಕರ್ಮ ವಿಮೋಚನೆ ಅಂತ ಈ ರೀತಿ ಎಲ್ಲ ಕರ್ಮಗಳಿಗೂ, ಕಾಯಿಕ, ವಾಚಿಕ, ಮಾನಸಿಕ ಯಾವುದೇ ಕರ್ಮವನ್ನು ಮಾಡಲಿ, ಇದಿಷ್ಟು ಚಿಂತನೆಯನ್ನು ಮಾಡಿ ಕರ್ಮಾಚರಣೆ ಮಾಡಿದರೆ ಉತ್ತಮ ಫಲ ಕರ್ಮ ವಿಮೋಚನೆ ಅಂತ ತಿಳಿಸ್ತಾರೆ. ಎರಡನೇದು ಅವೇಶ ರೂಪದಿಂದ ಪರಮಾತ್ಮ ವ್ಯಾಪ್ತ ಅಂತ ಹಿಂದಿನ ಸಂಧಿಯಲ್ಲಿ ಹೇಳಿದರು. ಭೂತ ಸೋಕಿದ ಮಾನವ ಬಹು ಮಾತನಾಡುವ ತರನಂತೆ ಅಂತ. ನಾವು ಬಹಳ ಕರ್ಮ ಮಾಡಿ ಅರ್ಪಿಸೋದು ಸಾಧ್ಯ, ನಮಗಿಂತ ಬೇರೆ ದೇವರಲ್ಲಿದ್ದಾನೆ, ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಜಗತ್ತಿಗೆ ಹೇಳಿಕೊಂಡು ಬಹಳ ದಿಮಾಕಿಂದ ಓಡಾಡಿರ್ತಕ್ಕಂಥ ಹಿರಣ್ಯಕಶಿಪುವಿಗೆ ವಾಯುವಿನ ಆವೇಶದಿಂದ ಯುಕ್ತನಾಗಿರ್ತಕ್ಕಂಥ ಪ್ರಹ್ಲಾದ ದಿಟ್ಟ ಉತ್ತರವನ್ನು ಕೊಟ್ಟಿದ್ದು ಸಪ್ತಮಸ್ಕಂದ ಭಾಗವತದಲ್ಲಿ ತಿಳಿಸ್ತಾರೆ. ಹಾಗೆ ಹಿರಣ್ಯಕಶಿಪು ನಮಗಿಂತ ದೊಡ್ಡದಾಗಿರ್ತಕ್ಕಂಥ ದೈವ ಎಲ್ಲಿದೆ, ದೇವರು ಎಲ್ಲಿದ್ದಾನೆ, ನಾನೇ ದೇವರು ಅಂತ ಮಾತಾಡ್ತಿದ್ದ. ಆಗ ನರಸಿಂಹರೂಪಿ ಪರಮಾತ್ಮನನ್ನು ಕುರಿತು ಅವನ ಬಗ್ಗೆ ಎಲ್ಲ ಹೇಳಿ ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ. ಆ ಪ್ರಹ್ಲಾದರಾಚಾರ್ಯರು ವಾಯುದೇವರ ವಿಶೇಷ ಆವೇಶಯುಕ್ತರು, ಮತ್ತು ನಾರದರಿಂದ ಶಾಸ್ತ್ರ ಶ್ರವಣಾದಿಗಳನ್ನು ಗರ್ಭಾವಸ್ಥೆಯಲ್ಲಿದ್ದಾಗೆ ಮಾಡಿದವರು. ಆದ್ದರಿಂದ ಅವರು 19ನೇ ಕರ್ಮಜ ದೇವತೆಗಳ ಕಕ್ಷೆಯಾದರೂ ಮೇಲಿನ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ ಅಂತ ಇತ್ಯಾದಿ ಎಲ್ಲ ತಾರತಮ್ಯ ಸಂಧಿಗಳಲ್ಲಿ ತಿಳಿಸ್ತಾರೆ. ಹೀಗೆ ಭೂತ ಸೋಕಿದ ಮಾನವ ಬಹು ಮಾತನಾಡುವಂತೆ ಅಂತ, ಅಲ್ಲಿ ಪ್ರಹ್ಲಾದನೊಳಗೆ ಭಗವಂತನೇ ಇದ್ದು ಆ ಹಿರಣ್ಯಕಶಿಪು ತಂದೆ ಸ್ಥಾನದಲ್ಲಿದ್ದರೂ ಕೂಡ ಅವನಿಗೆ ದಿಟ್ಟ ಉತ್ತರವನ್ನು ಕೊಡುವಂತ ಸಾಧ್ಯ ಆಗಿದ್ದು ಹೆಂಗೆ ಅಂದರೆ ಈ ಆವೇಶ ರೂಪದಿಂದ ಅಂತ. ಇನ್ನು ಅವತಾರ ರೂಪ, ಶ್ರೀಕೃಷ್ಣ ಪರಮಾತ್ಮ ಭೀಮ, ಅರ್ಜುನ ಮೊದಲಾದವರಿಂದ ಕೌರವರ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿಸ್ತ. ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಲಂಕೆಯಲ್ಲಿ ಹನುಮಂತನಿಂದ 80 ಕೋಟಿ ರಾಕ್ಷಸ ಸೈನ್ಯವನ್ನು ಅಂಗೈ ಹೊಡೆತದಿಂದಲೇ ಸಂಹಾರ ಮಾಡಿಸ್ತ. ಹೀಗೆ ಅವತಾರ ರೂಪದಿಂದ ಭಗವಂತ ಅಚಿಂತ್ಯದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ. ಅಂತರಾತ್ಮಕ ಅಂತಂದರೆ ಬಿಂಬರೂಪ. ಈ ಸ್ವಾತಂತ್ರ್ಯ ಸಂಧಿಗಳು, ಸ್ವಗತ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ, ಮತ್ತು ಸರ್ವ ಸ್ವಾತಂತ್ರ್ಯ ಅಥವಾ ಕ್ರೀಡಾ ವಿಲಾಸ ಸಂಧಿಗಳಲ್ಲಿ ಹೇಳ್ದಂಗೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತೃಣಜೀವರ ತನಕ ಎಲ್ಲರೊಳಗೂ ಅದ್ಭುತವಾಗಿರ್ತಕ್ಕಂಥ ಮೋಕ್ಷಾದಿ ಸಾಧನೆಗಳನ್ನು ಮಾಡಿಸೋನು ಭಗವಂತನೇ ಬಿಂಬರೂಪನಾಗಿ ನಿಂತು ಅಂತ. ಪರಮಾತ್ಮ ನಾಶರಹಿತ, ಚತುರ್ವಿಧ ನಾಶರಹಿತನಾಗಿದ್ದಾನೆ. ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಅಂತ. ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ಯಾವ ದೋಷಗಳು ಇಲ್ಲದೆ ದೋಷದೂರ ಗುಣಪರಿಪೂರ್ಣ ಅಂತಾದರೆ ಸರ್ವೋತ್ತಮನಾದ ಭಗವಂತ ಒಬ್ಬನೇ, ಅದಕ್ಕೆ ನಾಶರಹಿತ. ಇಂತಹ ಪರಮಾತ್ಮ ಜಗತ್ತಿನೊಳ ಅವಕಾಶದನು ತಾನಾಗಿ ಜಗತ್ತಿಗೆ ಎಲ್ಲರಿಗೂ ಅವಕಾಶ ಪ್ರದಾನಾಗಿ ಪರಮಾತ್ಮ ತನ್ನೊಳೆಲ್ಲರ ನಿಟ್ಟು ಸಲಹುವನು. ತನ್ನ ಉದರದಲ್ಲೇ ಎಲ್ಲ ಜೀವರಿಗೂ ಕೂಡ ಆಶ್ರಯವನ್ನು ಕೊಡ್ತಾನೆ. ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಆ ಜೀವರನ್ನು ಪ್ರತ್ಯೇಕವಾಗಿ ಎಲ್ಲರನ್ನೂ ಒಂದೇ ಕಡೆ ಹಳೆ ಸಾಮಾನು ತುಂಬಂದು ತುಂಬಲ್ಲ, ಎಲ್ಲರನ್ನು ಪ್ರತ್ಯೇಕವಾಗಿ ಪರಮಾತ್ಮ ಇಟ್ಟು ಅವ್ರನ್ನ ಸಂರಕ್ಷಣೆಯನ್ನು ಮಾಡ್ತಾನೆ. ಇಂತಹ ಪರಮಾತ್ಮ ಯೋಗಿ ಶಾಶಯ ಸ್ಥಿತ ರೂಪ, ಯೋಗಿಗಳ ಅಂತಃಕರಣದಲ್ಲಿ ಧ್ಯಾನಕ್ಕೆ ನಿಲ್ಲುವಂತಹ ರೂಪ ಅದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಧ್ರುವ ಚಕ್ರವರ್ತಿ ಆ ಪುಟ್ಟ ಬಾಲಕ ಹಸುಳೆ ಅವನದಲ್ಲಿ ಮನಸ್ಸಿನಲ್ಲಿ ವಾಸುದೇವ ರೂಪಿ ಪರಮಾತ್ಮನೇ ನಿಂತು ಅಷ್ಟು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿಸ್ದ. ದೇವತೆಗಳೆಲ್ಲರೂ ಕೂಡ ಮಾಡಿರ್ತಕ್ಕಂಥ ಅತಿ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಗಳಲ್ಲೂ ಕೂಡ ಧ್ರುವ ಕಿಂಚಿತ್ತು ವಿಚಲಿತನಾಗದೇ ಇದ್ದಂತೆ ಪ್ರಚಂಡವಾಗಿರ್ತಕ್ಕಂಥ ವಿಜಯವನ್ನು ಸಾಧಿಸ್ದ. ಇದು ಹೆಂಗೆ ಅಂದರೆ ಭಗವಂತನೇ ಅಂತಸ್ಥಿತ ರೂಪ, ತಾನೇ ಅಂತರ್ಯಾಮಿಯಾಗಿ ನಿಂತು ಅಂತಃಕರಣದಲ್ಲಿ ಈ ಕಾರ್ಯವನ್ನು ಮಾಡಿದ. ಹೀಗೆ ವ್ಯಾಪ್ತ, ಆವೇಶ, ಅವತಾರ, ಅಂತರಾತ್ಮಕ, ಯೋಗಿ ಶಾಶಯ ಸ್ಥಿತ ಅಂತ ಐದು ರೀತಿಯಾಗಿರ್ತಕ್ಕಂಥ ಭಗವದ್ ರೂಪಗಳು ಭಕ್ತನಿಗೆ ಸಾಧಕನಿಗೆ ಶಕ್ತಿ ಸ್ಫೂರ್ತಿಯನ್ನು ಕೊಟ್ಟು ಸಾಧನ ಮಾಡಿಸಿ ಕರ್ಮ ವಿಮೋಚನೆಯನ್ನು ಮಾಡಿಸ್ತಾರೆ ಅಂತ ತಿಳಿಸ್ತಾ ಇದ್ದಾನೆ. ಇಂತಹ ಪರಮಾತ್ಮ ಜಗದುದರ ತನ್ನೊಳ್ಳೆಲ್ಲರ ನಿಟ್ಟು ಸಲಹುವನ್ನುವಂಥ ಐದೂ ಬಗೆ ರೂಪಗಳಲ್ಲೂ ನಾಶರಹಿತನಾಗಿರ್ತಕ್ಕಂಥ ಪರಮಾತ್ಮ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಿಗೂ ಅವರು ಎಷ್ಟೇ ಅನಂತಾನಂತ ಸಂಖ್ಯೆಯಲ್ಲಿದ್ದರೂ ಸರಿ ಅವಕಾಶ ಕೊಟ್ಟು ತನ್ನ ಉದರದೊಳಗೆ ಎಲ್ಲರನ್ನು ಇಟ್ಕೊಂಡು ಸಂರಕ್ಷಣೆಯನ್ನು ಮಾಡ್ತಾನೆ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ, ಪರಮಾಣುವಿನಷ್ಟು ಸಣ್ಣ ಪ್ರದೇಶದಲ್ಲೂ ಕೂಡ ಅನಂತಾನಂತ ಜೀವರಾಶಿಗಳಿರ್ತಾರೆ ಸಂಸಾರಾವಸ್ಥೆಯಲ್ಲಿ. ಯಾಕೆ ಅಂದರೆ ಜೀವರ ಪರಿಮಾಣವು ಪರಮಾಣುವಿನ ಅನಂತಾನಂತ ಪಟ್ಟು ಸೂಕ್ಷ್ಮ ಅಂತ. ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡೆ ಶತವಿಧ, ಅದರಲ್ಲೊಂದನ್ನು ನೂರು ಭಾಗವ ಮಾಡಲೆಂತಿಹುದು. ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಲ್ಲಿ ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತ. ಆ ಕುದುರೆ ಬಾಲದ ಕೊನೆಯ ಕೂದಲನ್ನು 1/10,000 ಅಥವಾ 10,001 ಭಾಗ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮ ಜೀವನ ಗಾತ್ರ. ಅವನೊಳಗೆ ಅಣುವಿಗಿಂತ ಅಣುವಾಗಿ ಪ್ರವೇಶ ಮಾಡಿ ಭಗವಂತ ಅವನೊಳಗೆ ಇರ್ತಾನೆ. ಆದರೆ ಪರಮಾತ್ಮ ಮೋಕ್ಷದಲ್ಲಿ ಜೀವರಿಗೆ ಅವರ ಸೂಕ್ಷ್ಮ ಶರೀರವನ್ನು ಸ್ಥೂಲ ರೂಪಕ್ಕೆ ತಂದು ದೊಡ್ಡ ಪರಿಮಾಣಕ್ಕೆ ಹಿಗ್ಗಿಸ್ತಾನೆ ಪರಮಾತ್ಮ. ಅಲ್ಪಂ ತೇಜಸ್ ತಥೈವಾಲ್ಪಂ ಜೀವರೂಪಂ ಹಿ ಸಂಸ್ಕೃತವು ತಥೈವ ಸೋಮ ತೇಜ ಕರೋತಿ ಭಗವಾನ್ ಮಹತ್ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಅಂಥ ಅಲ್ಪ ಅತ್ಯಂತ ಸೂಕ್ಷ್ಮವಾಗಿದ್ದನ್ನು ಮುಕ್ತಾವಸ್ಥೆಗೆ ಬಂದಾಗ ಅದನ್ನು ಹಿಗ್ಗಿಸಿ ಅವನಿಗೆ ಸುಖಭೋಗವನ್ನು ಉಣ್ಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಭಗವಂತ ಅಂತ. ಸಂಸಾರ ಅವಸ್ಥೆಯಲ್ಲಿದ್ದಾಗ ಅತ್ಯಂತ ಅಲ್ಪ ಪರಿಮಾಣ ಅಲ್ಪ ತೇಜಸ್ಸು, ಅಂತಹ ಜೀವರ ಸ್ವರೂಪ ಶರೀರವನ್ನು ಮುಕ್ತಿಯಲ್ಲಿ ದೊಡ್ಡ ತೇಜಸ್ಸು ದೊಡ್ಡ ಪರಿಮಾಣವನ್ನಾಗಿ ಬದಲಾಯಿಸ್ತಾನೆ ಭಗವಂತ. ಇದು ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆ. ಅನಾದಿ ಕಾಲದಿಂದ ಮುಕ್ತರಾಗಿ ಬರ್ತಕ್ಕಂಥ ಅಸಂಖ್ಯಾತ ಬ್ರಹ್ಮಾದಿಗಳ ಅಸಂಖ್ಯ ಪಟ್ಟಣಗಳಿಂದ ತುಂಬಿದರೂ ಕೂಡ ವೈಕುಂಠ ಅನ್ನೋ ಮಹಾನಗರದಲ್ಲಿ ಇನ್ನೂ ಹೊಸ ಹೊಸ ಪಟ್ಟಣ ನಿರ್ಮಾಣಕ್ಕೆ ಅಲ್ಲಿ ಸ್ಥಳಾವಕಾಶಕ್ಕೆ ಕೊರತೆಯೇ ಇಲ್ಲ. ಇದು ಭಗವಂತನ ಲೀಲೆ ಅಂತ. ನಾ ಮುಕ್ತಿಯಲ್ಲಿ ಸ್ಥಳಾಭಾವದ ಸಮಸ್ಯೆ ಅನ್ನೋದು ಎಂದಿಗೂ ಇರಲ್ಲ. ಯಾಕೆಂದರೆ ಅವರೆಲ್ಲರಿಗೂ ಭಗವಂತ ತನ್ನೊಳಗೆ ಅವಕಾಶಪ್ರದನು ತಾನಾಗಿ ಸಲಹುವ. ಪ್ರಾರಬ್ಧ ದುಃಖ ಪೀಡಿಸದೇ ಇದ್ದಂಗೆ ಕರ್ಮ ವಿಮೋಚನವನ್ನು ಮಾಡಿ ಅವ್ರನ್ನ ಅನುಗ್ರಹಿಸ್ತಾನೆ ಭಗವಂತ ಅಂತ ವಾದರಾಜರು ವೈಕುಂಠ ವರ್ಣನೆಯಲ್ಲಿ ತಿಳಿಸ್ತಾರೆ. ಪ್ರತಿ ಕಲ್ಪದಲ್ಲೂ ಮುಕ್ತರಾಗ್ತಕ್ಕಂಥ ಅನಂತ ಜೀವರಾಶಿಗಳನ್ನು ಆ ಬ್ರಹ್ಮದೇವರು ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಸ ಏನಾನ್ ಬ್ರಹ್ಮ ಗಮಯತಿ ಅಂತ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರವರು ಅವರೇ ಪರಮಾತ್ಮನ ಬಳಿಗೆ ಮುಕ್ತರನ್ನು ಕರ್ಕೊಂಡು ಹೋಗೋದು ವಿರಜಾನದಿ ಸ್ಥಾನ ಆದ ನಂತರದಲ್ಲಿ. ಆದ್ದರಿಂದ ಒಬ್ಬ ಬ್ರಹ್ಮನ ಜೊತೆಗೆ ಅನಂತ ಜೀವರಾಶಿಗಳು ವೈಕುಂಠಕ್ಕೆ ಬರ್ತಾರೆ ಪ್ರತಿ ಕಲ್ಪದಲ್ಲೂ. ಇಂಥ ಬ್ರಹ್ಮದೇವರುಗಳ ರಾಶಿಗೆ ಲೆಕ್ಕನೇ ಇಲ್ಲ. ಈಗಾಗಲೇ ಮುಕ್ತ ಬ್ರಹ್ಮರು ಬೇಕಾದಷ್ಟು ಜನ ಈಗಾಗಲೇ ಅಲ್ಲಿ ಇದ್ದಾರೆ. ಅಂದಮೇಲೆ ಆ ಕಲ್ಪದ ಕೊನೆಯ ಜೀವಿ ಸಾಧನೆ ಆಗೋ ತನಕ ಕಾದು ಒಬ್ಬೊಬ್ಬರ ಬ್ರಹ್ಮದೇವರು ಇಷ್ಟು ಜನನ ಮುಕ್ತಿ ಕರ್ಕೊಂಡು ಹೋಗ್ತಾರೆ ಅಂತ ಆದಮೇಲೆ ಈಗ ಮುಕ್ತ ಬ್ರಹ್ಮರ ಸಂಖ್ಯೆನೇ ಅನಂತ ವೈಕುಂಠದಲ್ಲಿರೋದು. ಅದಿಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅಲ್ಲಿ ಬಂದಂಥವ್ರು ಎಲ್ಲರಿಗೂ ಕೂಡ ಅವಕಾಶ ಅನ್ನೋದು ಇದ್ದೇ ಇದೆ ಅಂತ ಅದಕ್ಕೆ ವಾದರಾಜರು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಅಗಸ್ತ್ಯರ ದೃಷ್ಟಾಂತ. ಪುಟ್ಟ ಮುನಿಯ ಪೊಟ್ಟೆ ಅಂಬುದಿ ಜಲ ಕಿಂಬು ಕೊಟ್ಟಿ ತೆನಲು ಸರ್ವೇಶ್ವರನ ಪಟ್ಟದರ ಮನೆಯ ಚಾವಡಿ ಬಂದಷ್ಟು ಮುಕ್ತರಿಗೆ ಇಂಬು ಕೊಡದೆ. ಸಮುದ್ರ ಗರ್ಭದಲ್ಲಿ ಅಡಗಿ ಕೂತಿರ್ತಕ್ಕಂಥ ಕಾಲಕೇಯ ಅನ್ನೋ ದುಷ್ಟ ಅಸುರರ ಸಂಹಾರಕ್ಕಾಗಿ ದೇವತೆಗಳ ಅಪೇಕ್ಷೆಯಂತೆ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಪಾನ ಮಾಡಿದರು. ಮುನಿಗಳೆಲ್ಲ ಕುಳ್ಳ ಅಗಸ್ತ್ಯ ಮುನಿಗಳು ಅವರ ಪುಟ್ಟದಾದ ಹೊಟ್ಟೆಯಲ್ಲಿ ಇಡೀ ಸಮುದ್ರ ಜಲಕ್ಕೆ ಅವಕಾಶ ಇದೆ ಅಂತಂದರೆ ಅಂತ ಈ ರೀತಿಯಾಗಿ ಅಪಹಾಸ್ಯವನ್ನು ಮಾಡ್ತಿದ್ರು. ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅವನ ಪಟ್ಟದ ಅರಮನೆ ಚಾವಣಿ ಮೇಲೆ ಬಂದಷ್ಟು ಜನರಿಗೆ ಮುಕ್ತರಿಗೆ ಅವಕಾಶ ಕೊಡದೇ ಇರ್ತಾನ. ಒಬ್ಬ ಕುಳ್ಳಗಿರುವಂತಹ ಪುಟ್ಟ ಮುನಿಗಳ ಅಗಸ್ತ್ಯರು ಅಂಥವರಿಗೆ ಸಮುದ್ರ ಜಲವನ್ನೆಲ್ಲ ಪಾನ ಮಾಡುವಂಥ ಸಾಮರ್ಥ್ಯ ಕೊಟ್ಟಿರೋ ಭಗವಂತ ತನ್ನ ಅರಮನೆಯಲ್ಲಿ ಒಬ್ಬೊಬ್ಬ ಬ್ರಹ್ಮದೇವರ ಜೊತೆಗೆ ಅನಂತಾನಂತ ಜೀವರಾಶಿಗಳು ಬರ್ತಾರೆ. ಅವರಿಗೆ ಅವಕಾಶ ಇಲ್ಲ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಅಂದರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥವನು ಭಗವಂತ ಅಂತ ಅಲ್ಲಿ ಸುಂದರವಾಗಿ ಭಗವಂತನ ಈ ಅದ್ಭುತವಾಗಿರ್ತಕ್ಕಂಥ ಲೀಲೆಯನ್ನು ವೈಕುಂಠ ವರ್ಣನೆ ಒಳಗೆ ವಾದಿರಾಜರು ವರ್ಣನೆ ಮಾಡ್ತಾರೆ. ಆದ್ದರಿಂದ ವೈಕುಂಠದಲ್ಲಿ ಎಲ್ಲ ಮುಕ್ತರಿಗೂ ಕೂಡ ಸ್ಥಳಾವಕಾಶ ಅನ್ನೋದು ಇದ್ದೇ ಇದೆ ಅಂತ. ಹರಿಯ ಅರಮನೆಯ ಓಲಗ ಶಾಲೆಗೈತಪ್ಪ ವಿರಿಂಚಿ ರಾಶಿಗೆ ಲೆಕ್ಕವಿಲ್ಲ. ಅಂದರೆ ಮುಕ್ತ ಬ್ರಹ್ಮರಿಗೆ ಲೆಕ್ಕವೇ ಇಲ್ಲ. ತೆರ ತೆರದಲ್ಲಿ ಪಪ್ಪ ಗರುಡ ಇಂದ್ರ ಚಂದ್ರಾದಿಸುರರ ತಿಂತಿಣಿಯ ನೇನೆಂಬೆ ಅಂತ. ಹೀಗೆ ಆ ಚತುರ್ಮುಖ ಬ್ರಹ್ಮನ ಜೊತೆಗೆ ಬರ್ತಕ್ಕಂಥ ಆ ಸಮೂಹಗಳು, ದೇವತೆಗಳ ಸಮೂಹಗಳು ಅಥವಾ ಮುಕ್ತರ ಸಮೂಹಕ್ಕೆ ಲೆಕ್ಕನೇ ಇಲ್ಲ ಅಂತೇಳಿ. ಪ್ರತಿ ಕಲ್ಪದಲ್ಲೂ ಕೂಡ ಮುಕ್ತರಾಗ್ತಕ್ಕಂಥ ಅನಂತ ಜೀವರಾಶಿಗಳು ಬರ್ತಾರೆ. ಇನ್ನು ತರತರದಿಂದ ಬರುವಂತಹ ಗರುಡ ಇಂದ್ರ ಚಂದ್ರ ಮೊದಲಾದ ದೇವತೆಗಳ ಸಮೂಹ ಎಷ್ಟು ಅಂತ ನಾನು ವರ್ಣನೆ ಮಾಡಲಿ. ಅಂದಮೇಲೆ ಪರಮಾತ್ಮ ಎಲ್ಲ ಮುಕ್ತರಿಗೂ ಕೂಡ ಆಶ್ರಯವನ್ನು ಕೊಡ್ತಾನೆ. ಯಾರಿಗೂ ಕೂಡ ಅವಕಾಶ ಇಲ್ಲ, ಸ್ಥಳಾವಕಾಶ ಇಲ್ಲ ಅಂತ ಹೇಳಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಕೊಡೋಕ್ಕೆ ಈ ಅಗಸ್ತ್ಯ ಋಷಿಗಳು ಸಮುದ್ರದ ನೀರನ್ನು ಪಾನ ಮಾಡಿರುವಂತಹ ದೃಷ್ಟಾಂತವನ್ನು ಕೊಟ್ಟು ತಿಳಿಸ್ತಾರೆ.